ಒಂದು ಕ್ಲೈಮೇಟ್ ಅಲ್ಲಿ ಕ್ರಿಯೇಟ್ ಆಗೋದ್ರಿಂದ ನೀವು ಕಡಿಮೆ ಮ್ಯಾನೇಜ್ಮೆಂಟ್ ಅಲ್ಲೇ ಜಾಸ್ತಿ ಇಳುವರಿ ಪಡಿಬಹುದು ಅಂತ ಹೇಳಿ. ಬೇರೆ ಯಾವ್ದಾರ ವಾಣಿಜ್ಯ ಬೆಳೆಗಳಾಗಿರೋ ಪದಾರ್ಥಗಳಾಗಿರ್ಬೋದು ಅವು ಬೇಗ ಹಾಳಾಗುವಂಥದ್ದು ಇದೆಲ್ಲ ಆಗ್ತಿರುತ್ತೆ. ಬಟ್ ತೆಂಗಲ್ಲಿ ಆ ರೀತಿ ಅಲ್ಲ, ಅದು ಮಾಗದಷ್ಟು ಅಥವಾ ಬಲ್ತಷ್ಟು ಇನ್ನೂ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗಾಗಿ ನಾವು ಎಷ್ಟು ದಿನ ಇಟ್ಟರೂ ಹಾಳಾಗದ ರೀತಿ ಇರೋದು ಒಂದು ಬೆಳೆ ಅಂದರೆ ಅದು ತೆಂಗು ಮಾತ್ರ. ನೀವು ತೆಂಗು ಎಳ್ನೀರು ಇರುತ್ತೆ, ಎಳ್ನೀರು ಕೊಬ್ಬರಿ ಆಗುತ್ತೆ. ಕೊಬ್ಬರಿ ಈ ಕೊಬ್ಬರಿನ ನಾವು ತೆಗೆದು ಈ ಥರ ಪದಾರ್ಥಗಳನ್ನ ಮಾಡ್ತೀವಿ, ಕೊಬ್ಬರಿಯಿಂದ ಎಣ್ಣೆ ತೆಗೆದು ಎಣ್ಣೆನ ಮನೆಯಲ್ಲಿ ಯೂಸ್ ಮಾಡ್ಕೋಬೋದು. ಈ ರೀತಿ ಬೇರೆ ಬೇರೆ ರೀತಿ ಮಾಡೋದ್ರಿಂದ ಇದು ಬೇರೆ ವಾಣಿಜ್ಯ ಬೆಳೆಗಳಿಗಿಂತ ಒಂದು ಭಿನ್ನವಾದ ಬೆಳೆ ಅಂತ ನಾನು ಹೇಳ್ಬೋದು. ರೈತ ಬಂಧುವರೇ ನಮಸ್ಕಾರ. ನಮ್ಮ ಈ ಹಿಂದಿನ ಕಾರ್ಯಕ್ರಮದಲ್ಲಿ ಸುತ್ತೂರಿನಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಡಾಕ್ಟರ್ ಜಿ ಎನ್ ವಿನಯ್ ಅವರು ತೆಂಗಿನ ಬೆಳೆಯ ಬಗ್ಗೆ ಸಮರ್ಪಕವಾಗಿ ಅವ್ರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದರು. ತೆಂಗಿನ ಬೆಳೆಯ ಕುರಿತಾಗಿ ಅದಕ್ಕೆ ಒದಗಿಸಬೇಕಾಗಿರ್ತಕ್ಕಂತಹ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಹಾಗೂ ಅದಕ್ಕೆ ಕಾಡ್ತಕ್ಕಂತಹ ರೋಗಬಾಧೆಗಳು ಕೀಟಬಾಧೆಗಳ ಬಗ್ಗೆ ತಿಳಿಸ್ಕೊಳ್ಳಿದ್ದಾರೆ. ಮತ್ತೊಮ್ಮೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ಜಿ ಎನ್ ವಿನಯ್ ಅವರೇ. ಧನ್ಯವಾದಗಳು ಸರ್. ಹಿಂದಿನ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯ ಹಿನ್ನೆಲೆ ಮತ್ತು ಅದರ ಪ್ರಾಮುಖ್ಯತೆ, ನಾಟಿ ಮಾಡುವ ವಿಧಾನವನ್ನೆಲ್ಲ ಮಾತನಾಡ್ತಾ ಇದ್ದೋ, ಅದನ್ನು ಸಮರ್ಪಕವಾಗಿ ನಾವು ನಿರಂತರಕವಾಗಿ ನಾವು ಅದನ್ನು ಕಾಪಾಡ್ಕೋಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಮಗೆ ಅದಕ್ಕೆ ಒದಗಿಸಬೇಕಾಗಿರ್ತಕ್ಕಂತಹ ಈ ಪೋಷಕಾಂಶಗಳ ನಿರ್ವಹಣೆ ಈ ವಿಚಾರವಾಗಿ ನಾವು ಮಾತಾಡೋಣ. ಕೆಲವೊಂದು ಇತ್ತೀಚಿನ ಅಂದರೆ ಮುಂಚಿತವಾಗಿಯೂ ಕೂಡ ನಮಗೆ ರಸಗೊಬ್ಬರಗಳ ಬಳಕೆ ಇಲ್ಲದೇ ಇದ್ದಾಗ ರೈತರು ಹೆಚ್ಚು ಹಸಿರೆಲೆ ಗೊಬ್ಬರಗಳನ್ನು ಒದಗಿಸ್ತಾ ಇದ್ರು, ಮತ್ತು ಇವಾಗಲೂ ಕೂಡ ಅದೇ ರೀತಿಯಾಗಿ ಕಾಂಪೋಸ್ಟ್ ಮಾಡಿ ಮತ್ತು ಹಸಿರೆಲೆ ಗೊಬ್ಬರಗಳನ್ನೇ ಬಳಸ್ತೀನಿ ಅಂತಕ್ಕಂಥವ್ರು ಇದ್ದಾರೆ, ಜೊತೆಗೆ ಮೇಲ್ಗೊಬ್ಬರವಾಗಿ ರಾಸಾಯನಿಕವನ್ನು ಕೊಡೋರು ಇದ್ದಾರೆ. ಈ ಯಾವುದು ಹೆಚ್ಚು ಸೂಕ್ತ ಮತ್ತು ಹೇಗೆ ಅದನ್ನು ಪೋಷಕಾಂಶಗಳನ್ನು ಒದಗಿಸ್ಬೇಕಾಗುತ್ತೆ ಒಂದು ತೆಂಗಿನ ಮರಕ್ಕೆ? ಸರ್, ಪೋಷಕಾಂಶಗಳಿಗೆ ಬಂದಾಗ ಯಾವುದೇ ಗಿಡಗಳಾಗಲಿ ಸುಮಾರು ನಮಗೆ 17 ಥರದ ಪೋಷಕಾಂಶಗಳು ಬೇಕಾಗುತ್ತೆ ಗಿಡಗಳಿಗೆ ಬೆಳೀಲಿಕ್ಕೆ. ಅಂದರೆ ಬರೇ ಮರ ಬೆಳಿಬೇಕು ಅಂದರೆ ಅಷ್ಟೊಂದು ಪೋಷಕಾಂಶಗಳು ಬೇಡ, ಬರೇ ಕಾಯಿ ಬಿಡಬೇಕು ಅಂದರೆ ಅಷ್ಟೊಂದು ಪೋಷಕಗಳು ಬೇಡ. ಸಮರ್ಪಕವಾಗಿ ನಮಗೆ ಇಳುವರಿ ಬರಬೇಕು, ನಮಗೆ ಒಳ್ಳೆಯ ಆದಾಯ ಬರಬೇಕು ಅಂದರೆ ಇಷ್ಟೆಲ್ಲ 17 ಥರದ ಪೋಷಕಾಂಶಗಳು ಕೂಡ ಮರಗಳಿಗೆ ಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾದವಪ್ಪ ಅಂದರೆ NPK ಅಂತ ಏನು ಹೇಳ್ತೀವಿ, ನೈಟ್ರೋಜನ್ನು, ಫಾಸ್ಫರಸ್ಸು ಮತ್ತು ಪೊಟ್ಯಾಷಿಯಂ, ಇದೇನು ಹೇಳ್ತೀವಿ, ಇದು ಬೇಕಾಗುತ್ತೆ. ಇದು ತೆಂಗಿಗೆ ಎಷ್ಟು ಪ್ರಮಾಣದ ಬೇಕಪ್ಪ ಅಂದರೆ 500 ನೈಟ್ರೋಜನ್ ಎನ್, 350 ಫಾಸ್ಫರಸ್ಸು, 1500 ಪೊಟ್ಯಾಷ್. ನಾನು ಆಗಲೇ ಹೇಳ್ತಾ ಇದ್ದೆ ಪೊಟ್ಯಾಷ್ ಲವಿಂಗ್ ಪ್ಲಾಂಟ್ ಇದು, ಜಾಸ್ತಿ ಬೇಕಾಗುತ್ತೆ ಪೊಟ್ಯಾಷ್ ಅಂತ. ಹಾಗಾಗಿ ಅಷ್ಟೊಂದು ಪೊಟ್ಯಾಷ್ ಬೇಕಾಗುತ್ತೆ. ಯಾಕೆ ಪೊಟ್ಯಾಷನ್ನು ಹೆಚ್ಚು ಕೊಡಬೇಕು ಅಂತಕ್ಕಂಥ ಒಂದು ವೈಜ್ಞಾನಿಕ ಕಾರಣ? ಸರ್, ಪೊಟ್ಯಾಷ್ ಕೊಟ್ಟಾಗ ಏನಾಗುತ್ತಪ್ಪ ಅಂದರೆ ಅದು ಬೇರೆ ಥರದ ಗೊಬ್ಬರಗಳನ್ನು ಹಿಡ್ಕೊಳ್ಳೋ ಶಕ್ತಿ ಅದು ಕೊಡುತ್ತೆ, ಮತ್ತು ಯಾವುದೇ ರೀತಿಯ ರೋಗ ಮತ್ತು ಕೀಟಗಳ ಹಾವಳಿ ಬರದ ರೀತಿಯ ತಡೆಯೋ ಶಕ್ತಿ ಪೊಟ್ಯಾಷ್ ಕೊಡುತ್ತೆ. ಮತ್ತು ಪೊಟ್ಯಾಷ್ ಕೊಟ್ಟಾಗ ಏನಾಗುತ್ತೆ, ಕಾಯಿಗಳ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಾಗುತ್ತೆ, ಮತ್ತು ನೀರಿನ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಪೊಟ್ಯಾಷ್ನ ನಾವು ಹೆಚ್ಚಾಗಿ ತೆಂಗಿ ಕೊಡಬೇಕಾಗುತ್ತೆ. ಇದನ್ನು ಎಷ್ಟು ಕೊಡಬೇಕಪ್ಪ ಅಂದರೆ ನಾನು ಆಗಲೇ 500-350 1200 ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ. ಇದು ಮತ್ತು ಜೊತೆಗೆ ಕಾಂಪೋಸ್ಟ್ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ಟ್ರೈಕೋಡರ್ಮಾ ಮತ್ತು ಸೂಡಮೊನಸ್ ಮಿಶ್ರಿತ ಕಾಂಪೋಸ್ಟ್ ಗೊಬ್ಬರ ಕೊಟ್ಟಲ್ಲೇ ಆದಲ್ಲಿ ಮಣ್ಣಿನಿಂದ ಬರ್ತಕ್ಕಂಥ ಈಗ ಸ್ಟಾರ್ಟಿಂಗ್ ನಾಟಿ ಮಾಡಬೇಕಾದ್ರೆ ಸಸಿಗಳಿಗೆ ಮಣ್ಣಿನಿಂದ ರೋಗಗಳು ಬರುತ್ತೆ, ಕೊಳೆ ರೋಗ ಆಗಿರ್ಬೋದು ಅದು ಆಗಿರ್ಬೋದು, ಅದು ಬರೋ ಸಾಧ್ಯತೆ ಕಡಿಮೆ ಇರುತ್ತೆ. ಯಾವುದಂದ್ರೆ ಟ್ರೈಕೋಡರ್ಮಾ ಮತ್ತು ಸೂಡಮೊನಸ್ ಯುಕ್ತ ಮಿಶ್ರಿತ ಕಾಂಪೋಸ್ಟ್ ಗೊಬ್ಬರ ಕೊಡಬೇಕಾಗುತ್ತೆ. ಆಮೇಲೆ ಬೇವಿನ ಹಿಂಡಿ, ಬೇವಿನ ಹಿಂಡಿ ಸುಮಾರು ನಾಟಿ ಮಾಡೋ ಟೈಮಲ್ಲಿ ಒಂದು 200-500 ಗ್ರಾಮ್ ಅಷ್ಟು ಬೇವಿನ ಹಿಂಡಿ ಕೊಡಬೇಕಾಗುತ್ತೆ. ಕಾಂಪೋಸ್ಟ್ ಗೊಬ್ಬರ ಒಂದು 50 kg ಕೊಡಬೇಕಾಗುತ್ತೆ. ಮತ್ತು ಈ ಥರ ರಾಸಾಯನಿಕ ಗೊಬ್ಬರಗಳು ನಾವು ಸ್ಟಾರ್ಟಿಂಗ್ ನಾಟಿ ಮಾಡೋದು ನಾನು ಆಗಲೇ ಹೇಳ್ದಂಗೆ ಮುಂಗಾರಿಗೆ, ಜೂನ್ ಜುಲೈ ಟೈಮಲ್ಲಿ ಮಾಡ್ತೀವಿ, ಆ ಟೈಮಲ್ಲಿ ಯಾವುದೇ ರೀತಿಯ ಗೊಬ್ಬರಗಳು ಬೇಡ ಸ್ಟಾರ್ಟಿಂಗಲ್ಲಿ. ಅಂದರೆ ಮುಂಗಾರು ಆದಮೇಲೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಹಿಂಗಾರ ಸ್ಟಾರ್ಟ್ ಆಗುತ್ತೆ, ಆ ಟೈಮಲ್ಲಿ ಯೂರಿಯಾ ಒಂದು 100 gram 250 gram ಸಿಂಗಲ್ ಸೂಪರ್ ಫಾಸ್ಫೇಟ್ SSP ಮತ್ತು ಮುರೇಟ್ ಆಫ್ ಪೊಟ್ಯಾಷ್ 225 gram ಇಷ್ಟು ಮೊದಲನೇ ವರ್ಷ ಕೊಡಬೇಕಾಗುತ್ತೆ. ಎರಡನೇ ವರ್ಷದಿಂದ ಮುಂಗಾರಿಗೆ ಒಂದು ಸರಿ ಮತ್ತು ಹಿಂಗಾರಿಗೆ ಒಂದು ಸರಿ ಎರಡು ಸರಿ ಗೊಬ್ಬರ ಕೊಡಬೇಕಾಗುತ್ತೆ. ಈ ಗೊಬ್ಬರಗಳ ಜೊತೆ ನಾವು 50 kg ಕಾಂಪೋಸ್ಟ್ ಕೊಡಲೇಬೇಕು, ಬೇವಿನ ಹಿಂಡಿ ಕೊಡಲೇಬೇಕು. ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳ್ತೀವಿ, ಅಂದರೆ ಲಘು ಪೋಷಕಾಂಶಗಳು ಅಂತ, ಅವು ಕೂಡ ಕಾಯಿ ಬಿಡಲಿಕ್ಕೆ ಸ್ಟಾರ್ಟ್ ಆದಮೇಲೆ ಅವು ಕೂಡ ಬೇಕಾಗುತ್ತೆ. ಈ ಚಿಕ್ಕ ಕಾಯಿ ಎಲ್ಲ ಉದುರ್ತಾ ಇರುತ್ತೆ, ರೈತರಿಗೆ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಅದೇನಕ್ಕಪ್ಪ ಅಂದರೆ ಲಘು ಪೋಷಕಾಂಶಗಳು ಕಡಿಮೆ ಇರೋದ್ರಿಂದ ಮಣ್ಣಲ್ಲಿ ನಾವು ಅಡಿಷನ್ ಎಲ್ಲ ಹೊರಗಡೆಯಿಂದ ಕೊಡಬೇಕಾಗುತ್ತೆ. ಈ ಬೋರನ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಈ ಥರ ಮ್ಯಾಂಗನೀಸ್ ಆಗಿರ್ಬೋದು, ಈ ಥರ ಗೊಬ್ಬರಗಳನ್ನು ನಾವು ಅಡಿಷನಲ್ ಕೊಟ್ಟಾಗ ಆ ಕಾಯಿ ಹಿಡಿದ ಶಕ್ತಿ ಮರಕ್ಕೆ ಬರುತ್ತೆ. ಅದರಿಂದ ಲಘು ಪೋಷಕಾಂಶಗಳು ಕೂಡ ಒಂದು ಬಹುಮುಖ್ಯ ಪಾತ್ರ ಈ ತೆಂಗಿನಲ್ಲಿ ವಹಿಸುತ್ತೆ. ರೈತ ಬಾಂಧವರೇ ಗಮನಿಸಿ, ಇದೇ ತಿಂಗಳ 16ರಂದು ಶುಕ್ರವಾರ ಬೆಳಿಗ್ಗೆ 10:30 ಮೈಸೂರಿನ ಇಲವಾಲದ ಬಳಿ ಇರುವ ಯಲಚಹಳ್ಳಿ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸುಸ್ಥಿರ ಆದಾಯಕ್ಕಾಗಿ ತೆಂಗು ಆಧಾರಿತ ಬೆಳೆ ಪದ್ಧತಿಗಳನ್ನು ಕುರಿತಾದ ತರಬೇತಿ ಕಾರ್ಯಕ್ರಮವನ್ನು ರೈತರಿಗಾಗಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನುರಿತ ವಿಜ್ಞಾನಿಗಳು ಹಾಗೂ ಅನುಭವಿ ಕೃಷಿಕರು ಗುಣಮಟ್ಟದ ಉತ್ಪಾದನೆ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಎದುರಿಸುವ ಹಲವಾರು ಸಮಸ್ಯೆ ಮತ್ತು ಅದರ ಪರಿಹಾರದ ಕುರಿತು ರೈತರಿಗೆ ಮಾಹಿತಿ ನೀಡಲಿದ್ದಾರೆ. ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಮತ್ತು ಇತರೆ ಜಿಲ್ಲೆಗಳಿಗೆ ಸೇರಿದ ಆಸಕ್ತ ರೈತರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪೂರ್ವ ನೋಂದಣಿ ಮಾಡಿಸಬಹುದಾಗಿದೆ. ಮೊದಲು ಬಂದವರಿಗೆ ಆದ್ಯತೆ ನೀಡಲಾಗುವುದು. ನೋಂದಣಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 8147952226 ಅಥವಾ 9341997297. ಮರೆಯದಿರಿ, ಇದೇ ತಿಂಗಳ 16ರಂದು ಶುಕ್ರವಾರ ಬೆಳಗ್ಗೆ 10:30 ಯಲಚಹಳ್ಳಿ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ರೈತರಿಗಾಗಿ ಸುಸ್ಥಿರ ಆದಾಯಕ್ಕಾಗಿ ತೆಂಗು ಆಧಾರಿತ ಬೆಳೆ ಪದ್ಧತಿಗಳನ್ನು ಕುರಿತ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮತ್ತೆ ಈ ಪೋಷಕಾಂಶಗಳಾದ್ಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ರು ತೆಂಗಿಗೆ ಕೆಲವೊಂದು ಕೀಟಬಾಧೆಗಳು ಮತ್ತು ರೋಗಗಳು ಕಾಣಿಸ್ಕೊಳ್ತೀವಿ. ಅದರಲ್ಲೂ ಈ ಒಂದು 4-5 ವರ್ಷದ ಹಿಂದೆ ಈ ನುಸಿಪೀಡೆ ರೋಗ ಬಂದು ತೆಂಗು ಬೆಳೆಗಾರರನ್ನೆಲ್ಲ ತುಂಬ ಹತಾಶೆ ದೂಡ್ಬಿಟ್ಟಿತ್ತು. ಹಾಗಾಗಿ ಈ ಯಾವೆಲ್ಲ ಪ್ರಮುಖ ರೋಗಗಳು ಮತ್ತು ಕೀಟಬಾಧೆಗಳು ಇದಕ್ಕೆ ಕಾಣಿಸ್ಕೊಳ್ತವೆ, ಯಾವ ರೀತಿಯಾದ ಔಷಧೋಪಚಾರವನ್ನು ಮಾಡಬೇಕಾಗತ್ತೆ? ಸರ್, ಮುಖ್ಯವಾಗಿ ಕೀಟಗಳಂದರೆ ನೀವು ಹೇಳ್ತಿದ್ರಿ ನುಸಿ ಕೀಟ ಜಾಸ್ತಿ ಹಾವಳಿ ಮಾಡುತ್ತೆ ಅಂತ. ನುಸಿ ಕೀಟ ಯಾವಾಗ ಜಾಸ್ತಿ ಹಾವಳಿ ಮಾಡುತ್ತೆ? ನಾವು ಪೋಷಕಾಂಶಗಳನ್ನು ಸಮರ್ಪಕವಾಗಿ ಕೊಡದೇ ಇದ್ದಾಗ ನುಸಿ ಕೀಟ ಬರುತ್ತೆ. ನುಸಿ ಕೀಟ ಎಲ್ಲಿ ಬರುತ್ತೆ ಅಂದರೆ ಕಾಯಿ ಮತ್ತು ಅದರ ತೊಟ್ಟು ಭಾಗದಲ್ಲಿ ನುಸಿ ಕೀಟ ಸ್ಟಾರ್ಟ್ ಆಗುತ್ತೆ. ಆ ತೊಟ್ಟು ಭಾಗ ಕ್ಲೀನಾಗಿ ಕಾಯಿಗೆ ಕವರ್ ಆಗಿಬಿಟ್ರೆ ನೀವು ನುಸಿ ಕೀಟ ತಗೊಂಡೋಗಿ ಅಲ್ಲಿ ಬಿಟ್ಟರೂ ಕೂಡ ಅದು ಹಾವಳಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಕ್ಲೀನಾಗಿ ಕವರ್ ಆಗಬೇಕು ಅಂದರೆ ನಾವು ಪೋಷಕಾಂಶಗಳು ನಾವೇನು ರೆಕಮೆಂಡ್ ಮಾಡಿದ್ವಿ ವೈಜ್ಞಾನಿಕವಾಗಿ ಅದನ್ನು ಪೋಷಕಾಂಶಗಳನ್ನ ಕರೆಕ್ಟಾಗಿ ನೀವು ಒದಗಿಸಿದ್ರೆ ಆಗಲಿ ನುಸಿ ಕೀಟ ಹಾವಳಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪೋಷಕಾಂಶಗಳ ಮಹತ್ವ ತುಂಬ ಇದೆ ಈ ನುಸಿ ಕೀಟ ತಡೆಯೋದ್ರಲ್ಲಿ. ನುಸಿ ಕೀಟ ಆದ್ರೂ ನಾವು ಬಂತು ಅಂತ ಹೇಳಿದ್ರೆ ಏನು ಮಾಡಬೇಕಪ್ಪ ಅಂದರೆ ಬೇವಿನ ಹಿಂಡಿ ನಾವು ಜಾಸ್ತಿ ಯೂಸ್ ಮಾಡೋಕ್ಕಂತ ಹೇಳ್ತಿದ್ದೆ. ಆ ಬೇವಿನ ಹಿಂಡಿ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಬೇವಿನ ಎಣ್ಣೆನ ನಾವು ಸಿಂಪರಣೆ ಮುಖಾಂತರನ ಮಾಡ್ಬೋದು ಅಥವಾ ಬೇರಿನ ಮುಖಾಂತರನೂ ಕೂಡ ಅದನ್ನು ಕಳಿಸ್ಬೋದು. ಇದನ್ನು ಮಾಡೋದ್ರಿಂದ ನಾವು ನುಸಿ ಕೀಟನ ತಡಿಬೋದಾಗಿದೆ. ಮತ್ತು ಯಾವ್ಯಾವ ಕೀಟ ಅಂದರೆ ಕೆಂಪು ಮೂತಿ ಹುಳು ಅಂತ ಬರುತ್ತೆ. ಕೆಂಪು ಮೂತಿ ಹುಳು ಯಾವಾಗ ಬರುತ್ತಪ್ಪ ಅಂದರೆ ಇದು ಎರಡು ಥರ ಇದೆ, ಕೆಂಪು ಮೂತಿ ಹುಳು ಮತ್ತು ರೈನೋಸರಸ್ ಬೀಟಲ್ ಅಂತ. ಇವೆರಡು ರೈನೋಸರಸ್ ಬೀಟಲ್ ಯಾವಾಗ ಬರುತ್ತಪ್ಪ ಅಂದರೆ ಚಿಕ್ಕ ಗಿಡಗಳಿದ್ದಾಗ, ಸುಮಾರು ಒಂದು 4-5 ವರ್ಷ ತನಕ ಗಿಡಗಳಿದ್ದಾಗ ಸುಳಿಗೆ ಕೊರೆಯುತ್ತೆ. ಸುಳಿ ಕೊರೆಯ ಹುಳು ಅಂತ ಹೇಳ್ತೀವಿ ಅಥವಾ ರೈನೋಸರಸ್ ಬೀಟಲ್ ಅಂತಲೇ ಹೇಳ್ತೀವಿ. ಇದಕ್ಕೆ ಮೊದಲೇದಾಗಿ ಮ್ಯಾನೇಜ್ಮೆಂಟ್ ಏನಪ್ಪ ಅಂದರೆ ಇದಕ್ಕೆ ಲ್ಯೂರ್ಸ್ ಅಂತ ಸಿಗುತ್ತೆ, ಅಂದರೆ ಗುಳಿಗೆಗಳು ಸಿಗುತ್ತೆ ಇದಕ್ಕೆ, ಅದು ಆಕರ್ಷಕ ಬಲೆಗಳು ಸಿಗುತ್ತೆ. ಇದನ್ನು ಎಕರೆಗೆ ಸುಮಾರು 4-5 ಬಲೆಗಳು ಹಾಕಿದಾಗ ಆರ್ ಬಿ ಲ್ಯೂರ್ ಅಂತ ಸಿಗುತ್ತೆ, ರೈನೋಸರಸ್ ಬೀಟಲ್ ಲ್ಯೂರ್ಸ್ ಅಂತ. ಹಾಕಿದಾಗ ಅದನ್ನು ಅಂದರೆ ಗಂಡು ಹುಳುಗಳನ್ನು ಆಕರ್ಷಣೆ ಆಗಿ ಆ ಬಲೆಯಲ್ಲಿ ಬಿದ್ದು ಅದು ಸತ್ತೋಗುತ್ತೆ. ಆವಾಗ ಅದನ್ನು ಕಲೆಕ್ಟ್ ಮಾಡಿ ಹೊರಗಡೆ ಹಾಕ್ಬೋದು. ಇದು ಒಂದು ಮೆಥಡ್. ನೆಕ್ಸ್ಟ್ ಮೆಥಡ್ ಏನಪ್ಪ ಅಂದರೆ ಸುಳಿ ಸುತ್ತ ಗರಿಗಳು ಇರುತ್ತಲ್ಲ, ಆ ಗರಿಗಳಲ್ಲಿ ನಾವು ನ್ಯಾಪ್ತಲಿನ್ ಬಾಲ್ಸ್ ಅಂತ ಹೇಳ್ತೀವಿ, ಅಂದರೆ ನಾವು ಬಟ್ಟೆಯಲ್ಲೆಲ್ಲ ಮನೆಯಲ್ಲಿ ವಾರ್ಡ್ರೋಬಲ್ಲಿ ಇಡ್ತೀವಿ ನ್ಯಾಪ್ತಲಿನ್ ಬಾಲ್ಸ್, ಅವೊಂದು 3-4 ಬಾಲ್ಸಲ್ಲಿ ಸುತ್ತ ಗರಿಗಳಲ್ಲಿ ಇಟ್ಟಾಗ ಅದರ ಸ್ಮೆಲ್ಲಿಗೆ ಆ ಹುಳುಗಳು ಬರಲ್ಲ. ಇನ್ನೊಂದೇನಪ್ಪ ಅಂದರೆ ಫೋರೇಟ್ ಆಗಿರ್ಬೋದು ಅಥವಾ ಇನ್ನೊಂದು ಕಾಳು ಬರುತ್ತೆ, ಅದನ್ನು ಈ ಮರಳಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅಥವಾ ಮಣ್ಣಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಉಂಡೆಗಳ ರೀತಿ ಮಾಡಿಬಿಟ್ಟು ಅದು ಸುತ್ತ ಗರಿಗಳಲ್ಲಿ ಇಟ್ಟಾಗ ಆ ವಾಸನೆಗೂ ಕೂಡ ಇದು ಬರಲ್ಲ. ಮತ್ತು ಬೇವಿನ ಹಿಂಡಿ ಮತ್ತು ಮಣ್ಣು ಮಿಶ್ರಿತ ಒಂದು ಉಂಡೆ ಮಾಡಿಬಿಟ್ಟು ಅದನ್ನು ಬಾಲ್ಸ್ ಮಾಡಿ ಆ ಗರಿಗಳು ಸುತ್ತ ಇಟ್ಟಾಗ ಇದನ್ನು ಕಂಟ್ರೋಲ್ ಮಾಡ್ಬೋದು. ಇದು ರೈನೋಸರಸ್ ಬೀಟಲ್ದು. ಇನ್ನೊಂದೇನಪ್ಪ ಅಂದರೆ ನಾವು ಕೆಂಪು ಮೂತಿ ಹುಳು ಅಂತ ಹೇಳಿದೆ, ಕೆಂಪು ಮೂತಿ ಹುಳು ದೊಡ್ಡ ಮರಕ್ಕೂ ಕೂಡ ಅಥವಾ ಒಂದು 8-10 ವರ್ಷ ಏಜಿನ ಮರಗಳು ಕೂಡ ಕಾಂಡ ಕೊರೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಕೆಂಪು ಮೂತಿ ಹುಳದ ಒಂದು ಇದು, ನೀವು ಅದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಕೆಂಪು ಮೂತಿ ಹುಳು, ಅದ್ರ ಮೇಲ್ಗಡೆ ಬ್ಲ್ಯಾಕ್ ಕಲರ್ ಚಿಕ್ಕೆ ಇರುತ್ತೆ, ಹುಳಕ್ಕೆ ಫುಲ್ ಕೆಂಪಾಗಿರುತ್ತೆ. ಇದು ಕೆಂಪು ಮೂತಿ ಹುಳು. ಇದು ಏನು ಮಾಡುತ್ತೆ, ಕಾಂಡ ಕೊರೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಒಂದೊಂದು ತೂತು ಕಾಂಡದಲ್ಲಿ ಕಾಣ್ತಾ ಇದೆ ಅಂತ ಒಳಗಡೆ ಹುಳ ಇದೆ ಅಂತ ನೋಡ್ತಬೇಕು. ಹಾಗಾಗಿ ರೈತರು ರೆಗ್ಯುಲರಾಗಿ ತಮ್ಮ ಹೊಲದಗಳಲ್ಲಿ ಮರಗಳನ್ನ ವೀಕ್ಷಣೆ ಮಾಡ್ತಾ ಇರಬೇಕು. ಈ ಥರ ಏನಾರು ಬೇರೆ ಬೇರೆ ಹುಳಗಳು ಕಂಡಲ್ಲಿ ಮಾಹಿತಿ ಕೊಡಬೇಕು, ತಿಳಿದಿರೋ ವಿಜ್ಞಾನಿಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಆಗ್ತಾಯಿದೆ ಅಂತ ಹೇಳ್ಕೊಂಡ್ರೆ ಅವರಿಗೊಂದು ಮಾಹಿತಿ ಸಿಗುತ್ತೆ. ಈ ಹುಳ ಏನು ಮಾಡುತ್ತಪ್ಪ ಅಂದರೆ ಕಾಂಡ ಕೊರೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನಾವು ಫಸ್ಟು ಏನು ಮಾಡಬೇಕಂದ್ರೆ ಒಂದು ತಾಮ್ರದ ತಂತಿ ಆಗಿರ್ಬೋದು ಅಥವಾ ಯಾವ್ದಾರ ತಂತಿ ಗಟ್ಟಿ ತಂತಿ ಆಗಿರ್ಬೋದು ಆ ಹೋಲ್ಗೆ ಒಳಗಡೆ ಹಾಕ್ಬಿಟ್ಟು ಆ ಹೋಲ್ನ ಕ್ಲೀನ್ ಮಾಡಬೇಕು. ಅಕಸ್ಮಾತ್ ಹುಳಗಳಾಗಿರ್ಬೋದು ಅಥವಾ ಲಾರ್ವ ಅಂತ ಹೇಳ್ತೀವಿ ಅದಾಗಿರ್ಬೋದು ಒಳಗಡೆ ಇದ್ದರೆ ಅದು ಸತ್ತೋಗುತ್ತೆ, ಕ್ಲೀನ್ ಆಗುತ್ತೆ. ಕ್ಲೀನ್ ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ ಆ ರಂಧ್ರಕ್ಕೆ ಒಂದು 10 ml ಇಮಿಡಾಕ್ಲೋಪ್ರಿಡ್ ಅಂತ ಹೇಳ್ತೀವಿ, ಅದು 1 ml ಪರ್ ಲೀಟ್ರ್ 10 ml ಅಷ್ಟೇ ಒಂದು ಲೀಟ್ರ್ ಮಿಕ್ಸ್ ಮಾಡ್ಕೊಂಡು ಅದ್ರೊಳಗೆ ಹಾಕ್ಬಿಟ್ಟು ಕ್ಲೀನ್ ಮಾಡಬೇಕು. ಆ ಹುಳ ಎಲ್ಲ ಕ್ಲೀನ್ ಆದಮೇಲೆ ಅದನ್ನು ರಂಧ್ರನ ಕ್ಲೀನಾಗೆ ಟಾರ್ ಅಂತ ಹೇಳ್ತೀವಿ ಅಥವಾ ನಾವು ಸಗಣಿ ಮಿಶ್ರಿತ ಮಣ್ಣು ಅಥವಾ ಈ ಥರ ಬೇವಿನಿಂಡಿ ಮಿಶ್ರಿತ ಮಣ್ಣು ಈ ಥರ ಎಲ್ಲ ಮಾಡಿಬಿಟ್ಟು ಅವ್ರ ರಂಧ್ರನ ಮುಚ್ಚೋದ್ರಿಂದ ಇದನ್ನು ಕಂಟ್ರೋಲ್ ಮಾಡ್ಬೋದು. ಮತ್ತು ಇದು ಆರ್ಪಿ ಲ್ಯೂರ್ ಅಂತ ಬರುತ್ತೆ, ಇದಕ್ಕೂ ಆಕರ್ಷಕ ಬೆಲೆ ಬರುತ್ತೆ. ಇದಕ್ಕೆ ಗುಳಿಗೆ ಆಕರ್ಷಕ ಬೆಲೆ ರೈನೋಸರಸ್ ಬಿಟಲ್ಗೂ ಒಂದೇ ಇರುತ್ತೆ, ರೆಡ್ ಪಾಮಿಬಿಲಿಗೂ ಒಂದೇ ಇರುತ್ತೆ. ಬಟ್ ಒಳಗಡೆ ಒಂದು ಟ್ಯಾಬ್ಲೆಟ್ ಕೊಟ್ಟಿರ್ತೀವಿ ಅದು ಮಾತ್ರ ಚೇಂಜ್ ಇರುತ್ತೆ. ಅದನ್ನು ಕೂಡ ಎಕರೆಗೆ ಸುಮಾರು 4-5 ಹಾಕಬೇಕಾಗುತ್ತೆ. ಆವಾಗ ಗಂಡು ಹುಳುಗಳು ಆಕರ್ಷಿತ ಆಗಿ ಅದರಲ್ಲಿ ಬೀಳುತ್ತೆ, ಆಟೋಮೆಟಿಕ್ಕಾಗಿ ನಿಮಗೆ ಇದನ್ನು ಕಂಟ್ರೋಲ್ ಮಾಡ್ಬೋದಾಗಿದೆ. ಇದಿಷ್ಟು ಕೀಟಗಳದ್ದು. ಮತ್ತು ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಕೀಟ ಜಾಸ್ತಿ ಪ್ರಚಲಿತವಾಗ್ತಿದೆ ಮತ್ತು ರೈತರಿಗೆ ತೊಂದರೆ ಕೊಡ್ತಿದೆ, ಅದ್ಯಾವುದಪ್ಪ ಅಂದರೆ ರೋಗಸ್ ವೈಟ್ ಫ್ಲೈ ಅಂತ ಹೇಳ್ತೀವಿ. ಅಂದರೆ ಗರಿಗಳ ಕೆಳಗಡೆ ವೃತ್ತಾಕಾರದ ಬಿಳಿ ಸರ್ಕಲ್ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ, ಅದರ ಆಪೋಸಿಟ್ ಡೈರೆಕ್ಟ್ ಮೇಲ್ಗಡೆ ಎಲೆಯಲ್ಲಿ ಕಪ್ಪು ಲೇಯರ್ ನಿಮಗೆ ಶಿಲೀಂಧ್ರ ಕೂತುತ್ತೆ. ಇದೇನಪ್ಪ ಅಂದರೆ ರೋಗಸ್ ವೈಟ್ ಫ್ಲೈ ಅಂತ. ಇದು ಒಂದು ಸುಮಾರು 2 ವರ್ಷದಿಂದ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಇದು ಮರಕ್ಕೆ ಜಾಸ್ತಿ ಹಾನಿ ಮಾಡಲ್ಲ, ಅಂದರೆ ನಾವು ಫೋಟೋಸಿಂಥಸಿಸ್ ಅದು ಫುಡ್ಡು ತಯಾರು ಮಾಡ್ಕೊಳ್ಳಿಕ್ಕೆ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ. ಇದು ಜಾಸ್ತಿ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಜಾಸ್ತಿ ಇರುತ್ತೆ, ಮಳೆಗಾಲದಲ್ಲಿ ಆಟೋಮೆಟಿಕ್ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕಪ್ಪ ಅಂದರೆ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲೇ ನಾವು ಜಾಸ್ತಿ ಮಾಡಲಿದಂಗೆ ಇನಿಷಿಯಲ್ ಸ್ಟೇಜಸ್ನ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಅವಾಗ ನಾವು ಬರೀ ವಾಟರ್ ಸ್ಪ್ರೇಯರ್ನ ಪವರ್ ಸ್ಪ್ರೇಯರಲ್ಲಿ ವಾಟರ್ನ ಸ್ಪ್ರೇ ಮಾಡೋದ್ರಿಂದ ಕಡಿಮೆ ಮಾಡ್ಬೋದಾಗಿದೆ. ಅಥವಾ ಅನ್ನದ ಗಂಜಿ ಅಂತ ಹೇಳ್ತೀವಿ, ಅನ್ನದ ಗಂಜಿನ ಸ್ಪ್ರೇ ಮಾಡೋದ್ರಿಂದ ಕಡಿಮೆ ಮಾಡ್ಬೋದು. ಮತ್ತು ಮೈದಾ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಕಡಿಮೆ ಮಾಡ್ಬೋದು. ಇದು ಯಾಕೆ ಕಡಿಮೆ ಆಗುತ್ತೆ ಮೈದಾ ಹಿಟ್ಟು ಅನ್ನದ ಗಂಜಿಯಿಂದ ಅಂತಾರೆ, ಸ್ಪ್ರೇ ಮಾಡಿದ ಮೇಲೆ ಒಂದು 2-3 hours ಆದಮೇಲೆ ಅದು ಗಟ್ಟಿ ಆಗ್ತಾ ಬರುತ್ತೆ. ನೀವು ಕುಕ್ಕರ್ ಮೇಲ್ಗಡೆ ನೋಡ್ಬೋದು, ಕುಕ್ಕರ್ ಮೇಲ್ಗಡೆ ಲೀಕ್ ಆದಮೇಲೆ ಒಂದು ಲೇಯರ್ ಕ್ರಿಯೇಟ್ ಆಗಿರುತ್ತೆ, ಆ ರೀತಿ ಅದು ಎಲೆಗಳ ಮೇಲೆ ಕ್ರಿಯೇಟ್ ಆಗುತ್ತೆ. ಅದು ಕ್ರಿಯೇಟ್ ಆದಮೇಲೆ ಡ್ರೈ ಆದಮೇಲೆ ಅದು ಎಲೆಗಳು ಬಿದ್ದೋಗುತ್ತೆ, ಅದು ಲೇಯರ್, ಅದ್ರ ಜೊತೆ ಹುಳ ಕೂಡ ಬಿದ್ದುತ್ತೆ, ಮೇಲ್ಗಡೆ ಕಪ್ಪು ಶಿಲೀಂಧ್ರ ಕೂಡ ಬೀಳುತ್ತೆ. ಇದು ಕಂಟ್ರೋಲ್ ಮಾಡೋ ಒಂದು ವಿಧಾನ. ನೆಕ್ಸ್ಟ್ ಇತ್ತೀಚಿನ ದಿನಗಳಲ್ಲಿ NBRI ನ್ಯಾಷನಲ್ ಬ್ಯೂರೋ ಆಫ್ ಇನ್ಸೆಕ್ಟ್ ರಿಸರ್ಚ್ ಅಂತ ಬೆಂಗಳೂರಲ್ಲಿ ಒಂದು ಸಂಸ್ಥೆ ಇದೆ, ಅವರು ಇದಕ್ಕೆ ಒಂದು ಹೈಪೋಮಿಯಾ ಅಂತ ಒಂದು ಶಿಲೀಂಧ್ರನ ಕಂಡುಹಿಡಿದಿದ್ದಾರೆ. ಆ ಶಿಲೀಂಧ್ರ ಕೂಡ ಒಂದು ಲೀಟರ್ಗೆ 5 grams ಶಿಲೀಂಧ್ರನ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ನಾವು ಅದು ಶಿಲೀಂಧ್ರ ಆ ಹುಳಗಳ ಮೇಲೆ ಡೆವಲಪ್ ಆಗಿ ಈ ಆ ಹುಳ ಕೂಡ ಸಾಯೋ ಒಂದು ಬರುತ್ತೆ. ಇದು ಈ ರೋಗಸ್ ವೈಟ್ ಫ್ಲೈ ಕಂಟ್ರೋಲ್ ಮಾಡೋ ವಿಧಾನ. ಈ ರೋಗಸ್ ವೈಟ್ ಫ್ಲೈ ಇನ್ನೇನಪ್ಪ ಅಂದರೆ ನಾವು ಯಾವುದೇ ಬೆಳೆಗಳನ್ನು ತೆಂಗಿನ ಗಿಡಗಳ ಕೆಳಭಾಗದಲ್ಲಿ ಬೆಳೆದರೂ ಕೂಡ ಆ ಬೆಳೆಗಳು ಕೂಡ ಬರುತ್ತೆ. ನೆಕ್ಸ್ಟು ಅದಕ್ಕೆ ಯಾವ್ದು ಜಾಸ್ತಿ ಇಷ್ಟ ಅಂದರೆ ಸೀಬೆ ಗಿಡ, ಸೀಬೆ ಗಿಡದಲ್ಲೂ ಜಾಸ್ತಿ ಬರುತ್ತೆ, ಬಾಳೆ ಗಿಡದಲ್ಲಿ ಇತ್ತೀಚಿನ ದಿನ ಜಾಸ್ತಿ ಬರ್ತಿದೆ. ಹಾಗಾಗಿ ನಾವು ಇನಿಷಿಯಲ್ ಸ್ಟೇಜಲ್ಲೇ ಇದನ್ನು ಕಂಟ್ರೋಲ್ ಮಾಡೋದ್ರಿಂದ ನಾವು ಸಮರ್ಪಕವಾಗಿ ಈ ಹುಳನ್ನು ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಯಾವುದಪ್ಪ ಅಂದರೆ ರೋಗಗಳು. ರೋಗಗಳಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ ಸುಳಿ ಕೊಳೆ ರೋಗ ಅಂತ ಬರುತ್ತೆ, ಅಂದರೆ ಬಡ್ ರಾಟು. ಈ ಸುಳಿ ಕೊಳೆ ರೋಗಕ್ಕೂ ಮತ್ತು ರೈನೋಸರಸ್ ಬಿಟ್ಲಿಗೂ ಡಿಫ್ರೆನ್ಸ್ ಗೊತ್ತಾಗಲ್ಲ ರೈತರಿಗೆ. ರೈನೋಸರಸ್ ಬಿಟ್ಲು ಸುಳಿ ಕೊರೆದಿರುತ್ತೆ, ಆ ಕೊರೆದಿರೋ ಜಾಗದ ಮೇಲ್ಗಡೆ ಕಿತ್ತು ಬರುತ್ತೆ ಸುಳಿ. ಅದೇ ಈ ಸುಳಿ ಕೊಳೆ ರೋಗ ಏನಪ್ಪ ಅಂದರೆ ಫುಲ್ ಒಳಗಡೆ ಮರದ ಒಳಗಡೆಯಿಂದ ಸುಳಿ ಕೂಡ ಕೊಳೆತೋಗಿರುತ್ತೆ. ಇದೆರಡಕ್ಕೂ ಡಿಫ್ರೆನ್ಸ್ ಏನಪ್ಪ ಅಂದರೆ ಸುಳಿ ಕೊಳೆ ರೋಗದಲ್ಲಿ ಸುಳಿ ಕಿತ್ತಾಗ ನೀವು ಒಳಗಡೆ ಸ್ಮೆಲ್ ಬರ್ತಾ ಇದ್ರೆ, ಕೊಳೆತ ಸ್ಮೆಲ್ ಬರ್ತಾ ಇದ್ರೆ ಅದು ಕೊಳೆ ರೋಗ ಅಂತ. ಇದು ಯಾಕೆ ಜಾಸ್ತಿ ಬರುತ್ತೆ ಅಂದರೆ ನೀವು ಅಂಟು ಮಣ್ಣಿನಲ್ಲಿ ಅಂದರೆ ಕಪ್ಪು ಮಣ್ಣಿನಲ್ಲಿ ನೀವು ತೆಂಗಿನ ಗಿಡ ಹಾಕಿದಾಗ ಅಥವಾ ಮಳೆ ನೀರು ಜಾಸ್ತಿ ನಿಂತಾಗ ಭೂಮಿಲಿ ಚಿಕ್ಕ ಗಿಡ ಇದ್ದಾಗ ಇದು ಸುಳಿ ಕೊಳೆ ರೋಗ ಜಾಸ್ತಿ ಬರುತ್ತೆ. ಇದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಅಂದರೆ ನೀವು COC ಆಗಿರ್ಬೋದು ಅಥವಾ ಎಕ್ಸಕೋನೋಜಲ್ ಅಂತ ಇದೆ, ಇವೆರಡನ್ನು ನೀವು ಸುಳಿಗೆ ನೇರವಾಗಿ ಹಾಕೋದ್ರಿಂದ ಅಥವಾ ಬುಡದ ಸುತ್ತ ಹಾಕೋದ್ರಿಂದ ಮತ್ತು ಮಣ್ಣು ನೀರನ್ನು ಜಾಸ್ತಿ ನಿಲ್ದಲೇ ಇರೋ ರೀತಿ ಮಾಡೋದ್ರಿಂದ ನೀವು ಅಥವಾ ಕಪ್ಪು ಮಣ್ಣಲ್ಲಿ ನಾವು ನಾಟಿ ಮಾಡಿದ್ದಾದಲ್ಲಿ ಅದಕ್ಕೆ ಟ್ರೆಂಚ್ ಮಾಡಿ ನೀರನ್ನು ಹೊರಗಡೆ ಬಸಿಯೋದ್ರಿಂದ ಈ ರೋಗನ ತಡಿಬೋದು. ಇದು ಸುಳಿ ಕೊಳೆ ರೋಗ. ಹೆಚ್ಚು ನೀರು ನಿಲ್ದ ಹಾಗೆ ನೋಡ್ಕೋಬೇಕು. ನೀರು ಜಾಸ್ತಿ ನಿಂತರೆ ಏನಾಗುತ್ತೆ, ಈ ಥರ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ ಮತ್ತು ಪೋಷಕಾಂಶಗಳನ್ನ ಹೇಳ್ಕೊಳ್ಳಿಕ್ಕೆ ಶಕ್ತಿ ಇರಲ್ಲ, ಅವಾಗ ಆಟೋಮೆಟಿಕ್ಕಾಗಿ ವೀಕ್ ಆಗುತ್ತೆ, ಅವಾಗ ಎಲ್ಲ ರೋಗಗಳು ಬರುತ್ತೆ, ಕೀಟಗಳು ಬರೋದು ಹಾವಳಿ ಮಾಡುತ್ತೆ. ನೆಕ್ಸ್ಟ್ ಯಾವುದು ಬರುತ್ತೆ ಅಂದರೆ ಅಣಬೆ ರೋಗ ಅಂತ ಬರುತ್ತೆ, ಮತ್ತು ಕಾಂಡ ಸೊರಗು ರೋಗ. ಕಾಂಡ ಸೊರಗು ರೋಗ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿದೆ, ಕಾಂಡ ಮಧ್ಯದಿಂದ ಓಲಾಗಿ ಸೋರ್ತಾ ಇರುತ್ತೆ. ಅವಾಗ ಏನು ಮಾಡಬೇಕಪ್ಪ ಅಂದರೆ ಸೋರ್ತಿರೋ ಜಾಗನ ಕ್ಲೀನಾಗಿ ಅದು ಚಕ್ಕೆ ತೆಗೆದುಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಅದಕ್ಕೆ ನೀವು ಎಕ್ಸಕೋನೋಜಲ್ ಅಂತ ನಾನು ಆಗಲೇ ಹೇಳಿದೆ ಅದನ್ನು ಸ್ಪ್ರೇ ಮಾಡೋದ್ರಿಂದ ಕಾಂಡಕ್ಕೆ ಸ್ಪ್ರೇ ಮಾಡಬೇಕು. ಅಥವಾ ನೀವು COC ಮತ್ತು ಎಕ್ಸಕೋನೋಜಲ್ ಪೇಸ್ಟ್ ಮಾಡಿ ನೀರಿನಲ್ಲಿ ಪೇಸ್ಟ್ ಥರ ಮಾಡಿ ಮೆತ್ತೋದ್ರಿಂದ ಇದನ್ನು ಕಂಟ್ರೋಲ್ ಮಾಡ್ಬೋದಾಗಿದೆ. ಮತ್ತು ಹೆಚ್ಚಾಗಿ ಟ್ರೈಕೋಡರ್ಮ ಮತ್ತು ಸೂಡೋಮನಸ್ಸು ಮತ್ತು ಬೇವಿನಿಂಡಿ ಇವು ಮೂರನ್ನು ತಿಪ್ಪೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಯೂಸ್ ಮಾಡೋದ್ರಿಂದ ಪೋಷಕಾಂಶಗಳ ನಿರ್ವಹಣೆ ಚೆನ್ನಾಗಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ರೋಗಗಳು ಹಾವಳಿ ಕಡಿಮೆ ಆಗುತ್ತೆ, ಕೀಟಗಳ ಹಾವಳಿ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ತೆಂಗಿನ ಮರದಲ್ಲಿ ನಾವು ಈ ಸಿಂಪರಣೆ ಮಾಡಬೇಕು ಅಂದಾಗ ಸವಾಲಿನ ಕೆಲಸ ಅಂದರೆ, ಮತ್ತು ರೋಗಗಳನ್ನು ಪತ್ತೆ ಮಾಡೋದಕ್ಕೂ ಕೂಡ ಒಂದು ಸವಾಲು ಏನಂದರೆ ಮರ ಎತ್ತರದಲ್ಲಿ ಇರುತ್ತೆ, ಅದಕ್ಕೆ ಹೋಗಿ ನೋಡಲಿಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಅದರ ರೋಗ ಲಕ್ಷಣವನ್ನು ರೈತರು ಹೇಗೆ ಕಂಡುಕೋಬೇಕಾಗತ್ತೆ? ಅದೇ ನಾನು ಆಗ್ಲೇ ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಮೊದಲೆಲ್ಲ ರೋಗಗಳು ಅಥವಾ ಕೀಟಗಳು ತುಂಬ ಕಡಿಮೆ ಆಗ್ತಿತ್ತು. ಯಾಕಂದರೆ ನಾವು ಹೆಚ್ಚಾಗಿ ಸಾವಯವ ಅಂಶಗಳನ್ನು ಬಳಸ್ತಾ ಇದ್ವಿ. ಸಾವಯವ ಅಂಶ ಬಳಸಿದಾಗ ಏನಾಗುತ್ತಪ್ಪ ಅಂದರೆ ಈ ಮಿತ್ರ ಕೀಟಗಳಾಗಿರ್ಬೋದು ಅಥವಾ ಮಿತ್ರ ಶಿಲೀಂಧ್ರಗಳಾಗಿರ್ಬೋದು ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆಗುತ್ತೆ. ಅಂದರೆ ಯಾವುದೋ ಒಂದು ಹುಳ ಬಂತು ಅಂದರೆ ಅದನ್ನ ಹುಳ ಸಹಿಸೋಕ್ಕೆ ಇನ್ನೊಂದು ಹುಳ ಬರ್ತಾ ಇತ್ತು. ಯಾವುದೋ ರೋಗ ಬರ್ತಾ ಇತ್ತು ಅಂದರೆ ಶಿಲೀಂಧ್ರದಿಂದ ಆ ಶಿಲೀಂಧ್ರ ಸಹಿಸೋಕ್ಕೆ ಇನ್ನೊಂದು ಶಿಲೀಂಧ್ರ ಆಟೋಮೆಟಿಕ್ಕಾಗಿ ನಮ್ಮ ವಾತಾವರಣದಲ್ಲೇ ಕ್ರಿಯೇಟ್ ಆಗ್ತಾ ಇತ್ತು. ಅದು ನಾವು ರಾಸಾಯನಿಕ ಕೃಷಿ ಇನ್ನ ಮುಂಚೆ ರಾಸಾಯನಿಕ ಕೃಷಿ ಸ್ಟಾರ್ಟ್ ಆದಮೇಲೆ ಏನಾಯಿತು ಅಂದರೆ ಈ ಇದೆಲ್ಲ ನಾವೀಗ ಯಾವ್ದಾರ ಒಂದು ರಾಸಾಯನಿಕ ಸ್ಪ್ರೇ ಮಾಡಿದ್ರೆ ಹುಳಗಳ ಜೊತೆ ನಮ್ಮ ಮಿತ್ರ ಕೀಟಗಳು ಸತ್ತೋಗುತ್ತೆ, ರೋಗಗಳ ಜೊತೆ ನಮ್ಮ ಮಿತ್ರ ಅಂದರೆ ಟ್ರೈಕೋಡರ್ಮಾಗೆ ಸುಡೋಮೋನಸ್ ಅವು ಕೂಡ ಹೋಗ್ಬಿಡುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ರೀತಿಯ ಹುಳಗಳನ್ನ ಕಂಟ್ರೋಲ್ ಮಾಡಬೇಕು ಅಥವಾ ರೋಗಗಳನ್ನ ಕಂಟ್ರೋಲ್ ಮಾಡಬೇಕು ಅಂದರೆ ನಾವು ಸಿಂಪರಣೆ ಮಾಡಲೇಬೇಕಾಗುತ್ತೆ ಎಲೆಗಳಿಗೆ ಬಂದಾಗ. ಹಾಗಾಗಿ ಪವರ್ ಸ್ಪ್ರೇಯರ್ ಅಂತ ಹೇಳ್ತೇವೆ. ಪವರ್ ಸ್ಪ್ರೇಯರ್ ನಾವು ಈ ಶಿವಮೊಗ್ಗ ಭಾಗದಲ್ಲಿ, ದಾವಣಗೆರೆ ಭಾಗದಲ್ಲಿ, ಚಿತ್ರದುರ್ಗ ಭಾಗದಲ್ಲಿ, ಇಲ್ಲಿ ಮತ್ತು ಮಲೆನಾಡು ಭಾಗದಲ್ಲಿ ರೆಗ್ಯುಲರಾಗಿ ಅಡಿಕೆಗೆ ಎಲ್ಲ ಯೂಸ್ ಮಾಡೇ ಮಾಡ್ತಿರ್ತಾರೆ. 1 HP ಅಥವಾ 1/2 HP ಪವರ್ ಸ್ಪ್ರೇಯರ್, ಅದು ಸುಮಾರು ನಿಮಗೆ 25-50 meter ಸ್ಪ್ರೇ ಆಗುತ್ತೆ. ಅದನ್ನು ಯೂಸ್ ಮಾಡಿ ಸಿಂಪರಣೆ ಮಾಡ್ಕೋಬೋದು. ಇದಕ್ಕೆಲ್ಲ ನಿಮಗೆ CDBಲಿ ಅಥವಾ ಕೊಕೊನಟ್ ಡೆವಲಪ್ಮೆಂಟ್ ಬೋರ್ಡ್ ಆಗಿರ್ಬೋದು, ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಯೂನಿವರ್ಸಿಟಿ ಇದ್ದರೆ ನಿಮ್ಮ ಪ್ರದೇಶದಲ್ಲಿ ಯೂನಿವರ್ಸಿಟಿಗಳಾಗಿರ್ಬೋದು, ಕೃಷಿ ಅಗ್ರಿಕಲ್ಚರ್ ಯೂನಿವರ್ಸಿಟೀಸು, ಆಮೇಲೆ ತೋಟಗಾರಿಕಾ ಇಲಾಖೆ ಆಗಿರ್ಬೋದು, ಇಲ್ಲೆಲ್ಲ ನಿಮಗೆ ಹೆಚ್ಚಿನ ಮಾಹಿತಿ ನಿಮಗೆ ಅಲ್ಲಿ ದೊರೆಯುತ್ತೆ. ನಿಮಗೆ ರೋಗಗಳಾಗಿರ್ಬೋದು ಅಥವಾ ಕೀಟಗಳಾಗಿರ್ಬೋದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಅದ್ರ ಫೋಟೋ ತಗೊಂಡೋಗಿ ತೋರಿಸೋದ್ರಿಂದ ಅಥವಾ ಎಲೆಗಳು ತಗೊಂಡೋಗಿ ತೋರಿಸೋದ್ರಿಂದ ವಿಜ್ಞಾನಿಗಳು ಇರ್ತಾರೆ, ಅವ್ರು ನಿಮಗೆ ಐಡೆಂಟಿಫೈ ಮಾಡಿ ಏನು ಸೂಕ್ತ ಕ್ರಮ ಇದಕ್ಕೆ ತಗೊಳ್ಬೇಕು ಅಂತ ಹೇಳಿ ಸಲಹೆ ಕೊಡ್ತಾರೆ. ಅದಕ್ಕೂ ನಿಮಗೆ ಆಗ್ತಿಲ್ಲ ಅಂದರೆ ಅವರನ್ನು ನಿಮ್ಮ ಜಮೀನಿಗೆ ಕರ್ಕೊಂಡೋಗಿ ತೋರಿಸಿ ಈ ಥರ ಆಗ್ತಿದೆ ಇದಕ್ಕೆ ನಮಗೆ ಸಲಹೆ ಕೊಡಿ ಅಂದರೆ ಅದು ಕೊಡಲಿಕ್ಕೂ ಅವರು ಮುಂದೆ ಬರ್ತಾರೆ. ರೈತ ಬಾಂಧವರೇ ಗಮನಿಸಿ, ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಮೈಸೂರು ಹಾಗೂ ಮೈಸೂರಿನ ಶ್ರೀ ಗಂಗಾ ಚಾರಿಟಬಲ್ ಟ್ರಸ್ಟ್ ಇವರ ಸಹಭಾಗಿತ್ವದಲ್ಲಿ ಗ್ರಾಮ ಪಂಚಾಯಿತಿ, ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆ, ಪಟ್ಟಣ ಪಂಚಾಯಿತಿ ಹಾಗೂ ಮೈಸೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ರೈತ ಫಲಾನುಭವಿಗಳಿಗೆ ಕುರಿ ಹಾಗೂ ಮೇಕೆ ಸಾಕಾಣಿಕೆಗಾಗಿ 2 ದಿವಸದ ತರಬೇತಿಯನ್ನು ಇದೇ ತಿಂಗಳ 15 ಮತ್ತು 16 ಆಯೋಜಿಸಲಾಗಿದೆ. ತರಬೇತಿಯಲ್ಲಿ ಭಾಗವಹಿಸುವ ಪುರುಷ ಅಥವಾ ರೈತ ಮಹಿಳೆ 45 ಒಳಪಟ್ಟಿರಬೇಕು. ರೈತ ಕುಟುಂಬದ ಸದಸ್ಯರು 1 ಎಕರೆ ಜಮೀನನ್ನು ಹೊಂದಿರಬೇಕು. ಮಹಿಳೆಯರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು. ತರಬೇತಿಗೆ 40 ಫಲಾನುಭವಿಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಲಾಗುವುದು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 7809 99 7 8 0 8 8. ಮರೆಯದಿರಿ, ಇದೇ ತಿಂಗಳ 15 ಮತ್ತು 16 ಆಸಕ್ತ ರೈತ ಫಲಾನುಭವಿಗಳಿಗೆ ಕುರಿ ಹಾಗೂ ಮೇಕೆ ಸಾಕಾಣಿಕೆ ಕುರಿತ 2 ದಿನಗಳ ಉಚಿತ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಡಾಕ್ಟರ್ JM ವಿನಯ್ ಅವರೇ, ಇದುವರೆಗೆ ನಮ್ಮ ರೈತರಿಗೆ ತೆಂಗಿನ ಬೆಳೆಯ ಕೃಷಿಯ ವಿಧಾನ ಹಾಗೂ ಅದರ ರೋಗ ನಿರ್ವಹಣೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ರೈತ ಬಾಂಧವರು ನಿಮ್ಮನ್ನು ಸಂಪರ್ಕ ಮಾಡಿ ಈ ತೆಂಗಿನ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು 3 ನಮ್ಮ ರೈತರಿಗಾಗಿ ತಿಳಿಸಿ. 9591195573. ಮತ್ತೊಮ್ಮೆ ಹೇಳಿ. 9591195573. ಕೆಳಗರೆ 9591195573. ಇದು ಡಾಕ್ಟರ್ JM ವಿನಯ್ ಅವರ ದೂರವಾಣಿ ಸಂಖ್ಯೆ. ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂದಲ್ಲಿ ಅವರನ್ನು ಈ ದೂರವಾಣಿಯ ಮೂಲಕ ಅವರ ಕೆಲಸದ ಸಮಯದಲ್ಲಿ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಕಾರ್ಯಕ್ರಮಕ್ಕೆ ಬಂದು ನಮ್ಮ ರೈತ ಬಾಂಧವರಿಗೆ ಸವಿಸ್ತಾರವಾದ ಮಾಹಿತಿಯನ್ನು ತೆಂಗಿನ ಕೃಷಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ತೆಂಗಿನ ಕೃಷಿಯಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಹಾಗೂ ಕೀಟಬಾಧೆ ನಿರ್ಮೂಲನಾ ಕ್ರಮಗಳನ್ನು ಕುರಿತು ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿಗಳಾದ ಡಾ JM ವಿನಯ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗವನ್ನು ಕೇಳಿದಿರಿ. ಸಂದರ್ಶಕರು SC ಹೇಮಕುಮಾರ್. ನಾಳಿನ ಕಾರ್ಯಕ್ರಮದಲ್ಲಿ ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇತ್ತೀಚೆಗೆ ಏರ್ಪಡಿಸಿದ್ದ ಶ್ರೀಗಂಧ ಬೆಳೆಯಾಧಾರಿತ ಕೃಷಿ ಅರಣ್ಯ ಪದ್ಧತಿಗಳನ್ನು ಕುರಿತ ತರಬೇತಿ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮರವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ